ಏರಿ ಮ್ಯಾಗಳ ಬಳ್ಳಾಳು ರಾಯ ಕೆರೆಯ ಒಳಗಳ ಬೆಸ್ತರು ಹುಡುಗ ಒಡ್ಡರ ಕರ್ಸಿ ಮೂರು ಸಾವಿರ ಗುದ್ದಲಿ ತರಿಸಿ ಸೋಲು ಸೋಲಿಗೆ ಮಣ್ಣ ಹಾಕಿಸಯ್ಯೋ ನಾನಿಲ್ಲುಗಳಲ್ಲ ಸೋಲು ಸೋಲಿಗೆ ಮಣ್ಣ ಹಾಕಿಸಯ್ಯೋ ನಾನಿಲ್ಲುಗಳಲ್ಲ ಮಾಯದಂತ ಮಳೆ ಬಂತಣ್ಣ ಆರು ಸಾವಿರ ಕುರಿಗಳ ತರಿಸಿ ಮೂರು ಸಾವಿರ ಕುಡುಗೋಲು ತರಿಸಿ ಕಲ್ಲು ಕಲ್ಲಿಗೆ ರೈತವ ಬಿಡಿಸಯ್ಯೋ ನಾನಿಲ್ಲುವಳಲ್ಲ ಕಲ್ಲು ಕಲ್ಲಿಗೆ ರೈತವ ಬಿಡಿಸಯ್ಯೋ ನಾನಿಲ್ಲುವಳಲ್ಲ ಮಾಯದಂತ ಮಳೆ ಒಂದು ಬಂಡಿಲಿ ವಿಳೆ ದಡಕೆ ಒಂದು ಬಂಡಿಲಿ ಚಿಗಳಿ ತಮಟ ಒಂದು ಬಂಡಿಲಿ ಚಿಗಳಿ ತಮಟ ಒಂದು ಬಂಡಿಲಿ ಚಿಗಳಿ ತಮಟ ಮೂಲೆ ಮೂಲೆಗೆ ಜಂಗಮ್ನ ಮಾಡಿಸಯ್ಯೋ ನಾನಿಲ್ಲುವಳಲ್ಲ ಮೂಲೆ ಮೂಲೆಗೆ ಜಂಗಮ್ನ ಮಾಡಿಸಯ್ಯೋ ನಾನಿಲ್ಲುವಳಲ್ಲ ಮಾಯದಂತ ಮಳೆ ಬಂತಣ್ಣ ಜನಪದ ಗೀತೆಯನ್ನು ಕೇಳಿದಿರಿ. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ